ಸುತ್ತಮುತ್ತ ಅಥವಾ ನಿಸರ್ಗದಲ್ಲಿ ಸಿಕ್ತಕ್ಕಂತಹ ಒಂದು ಅದ್ಭುತ ಹಣ್ಣುಗಳಲ್ಲಿ ಒಂದು ಅಂತ ಕೂಡ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ನಮ್ಗೆಲ್ಲ ಗೊತ್ತಿದೆ ಈ ಹಣ್ಣಿನ ಆಕಾರ ಕ್ರಿಕೆಟ್ ಬಾಲ್ ಇದ್ದಾಗೇನೆ ಇರುತ್ತೆ, ಹಾಗೇನೆ ಇದರ ತಿರುಳಿನ ಬಣ್ಣ ಕೂಡ ಆಕರ್ಷಕವಾಗಿರುತ್ತೆ, ರುಚಿನೂ ಕೂಡ ವಿಶೇಷವಾಗಿರುತ್ತೆ, ಅದರ ಸುವಾಸನೆ ಆಗಿರ್ಬೋದು ಪರಿಮಳ ಆಗಿರ್ಬೋದು ಬಹಳ ವಿಭಿನ್ನವಾಗಿರುತ್ತೆ. ಈ ಮೂರು ಕಾರಣಗಳಿಂದ ಇಂದು ಪ್ಯಾಷನ್ ಫ್ರೂಟ್ ಏನು ನಮ್ಮ ಕೈತೋಟದಲ್ಲಿತ್ತು ಇಂದು ಕೆಲವರು ವಾಣಿಜ್ಯ ಬೆಳೆಯಾಗಿ ಬೆಳೀತಾ ಇದ್ದಾರೆ, ಜೊತೆಗೆ ಇತ್ತೀಚೆಗೆ ಅದಕ್ಕೆ ಬೇಡಿಕೆಯನ್ನು ಕೂಡ ಹೆಚ್ಚಾಗ್ತಾ ಇರತಕ್ಕಂಥದ್ದು ನಾವು ನೋಡಬಹುದು. ಯಾಕೆ ನಾವೆಲ್ಲ ಪ್ಯಾಷನ್ ಫ್ರೂಟ್ ಹಣ್ಣುಗಳನ್ನ ಇಷ್ಟಪಡ್ತೇವೆ, ಅದರ ಒಂದು ಜ್ಯೂಸ್ ಅನ್ನ ಅಥವಾ ಒಂದು ಜಾಮ್ ಅನ್ನ ಅಥವಾ ಸ್ಕ್ವಾಶ್ ಅನ್ನ ಇಷ್ಟಪಟ್ಟು ಕುಡಿತೇವೆ ಅಂತ ಹೇಳಿದ್ರೆ, ಇದರಲ್ಲಿ ಈಗಾಗಲೇ ಸಾಕಷ್ಟು ಮೆಡಿಕಲ್ ರಿಪೋರ್ಟ್ಸ್ ಹೇಳುವ ಪ್ರಕಾರ ಮಧುಮೇಹಿಗಳಿಗಾಗಿರ್ಬೋದು ಅಥವಾ ಹೃದಯ ಸಂಬಂಧಿತ ಕಾಯಿಲೆ ಉಳ್ಳವರಿಗಾಗಿರ್ಬೋದು ಅಥವಾ ಮಾನಸಿಕ ಒತ್ತಡದಿಂದ ಆಗಿರ್ಬೋದು, ರಕ್ತ ಶುದ್ಧತೆಗಾಗಿರ್ಬೋದು ಅಥವಾ ಮಲಬದ್ಧತೆ ಇಂತಹ ಹಲವಾರು ಸಮಸ್ಯೆಗಳಿಗೆ ಒಳ್ಳೆಯ ಆಹಾರ ಒಳ್ಳೆಯ ಪಾನೀಯ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಯಾಕೆ ಇಷ್ಟೆಲ್ಲ ಮಹತ್ವ ಪಡ್ಕೊಂಡಿದೆ ಅಂತ ಹೇಳಿದ್ರೆ, ನಾವು ಯಾವತ್ತೂ ಇವತ್ತು ಆಹಾರಗಳಲ್ಲಿ ಗುಣಮಟ್ಟದನ್ನ ನಾವು ಬಯಸ್ತಾ ಇದ್ದೇವೆ. ಗುಣಮಟ್ಟ ನಮ್ಗೇನು ಪ್ರೊಟೆಕ್ಟಿವ್ ಫುಡ್ಸ್ ಅಂತ ಹೇಳ್ತೀವಿ ಅದು ನಮ್ಮ ಹಣ್ಣು ಮತ್ತು ತರಕಾರಿಗಳಲ್ಲಿ ಯಥೇಚ್ಛವಾಗಿ ಸಿಗ್ತಕ್ಕಂಥದ್ದು. ಇದರಲ್ಲಿ ಮುಖ್ಯವಾಗಿ ತಿರುಳಿನಲ್ಲಿರ್ತಕ್ಕಂತಹ ನಾರಿನಾಂಶ ಇನ್ನೊಂದು ಹಣ್ಣಿಗೆ ಇದನ್ನ ಹೋಲಿಕೆ ಮಾಡೋದಾದ್ರೆ ಸೇಬಿಗಿನ್ನ ಶೇಕಡ 10% ಹೆಚ್ಚು ನಾರಿನಂಶ ಇದರಲ್ಲಿ ಉಂಟು. ಹಾಗೇನೆ ಇದರಲ್ಲಿ ಪೆಕ್ಟಿನ್ ಅನ್ನುವ ಒಂದು ಅಂಶನೂ ಕೂಡ ಜಾಸ್ತಿ ಇರತಕ್ಕಂಥದ್ದು. ಹಾಗೆ ನಮ್ಗೆಲ್ಲರಿಗೂ ಬೇಕಾಗಿರ್ತಕ್ಕಂತಹ ವೈಟಮಿನ್ಸ್ ಅಂತ ಏನು ಹೇಳ್ತೀವಿ ಅನ್ನಾಂಗಗಳು, ಅದರಲ್ಲಿ ಮುಖ್ಯವಾಗಿ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಮತ್ತು ವಿಟಮಿನ್ B6 ರೆಬೋಫ್ಲೋಮಿ ಅಂತ ಏನು ಹೇಳ್ತೀವಿ ಅಥವಾ ವಿಟಮಿನ್ B3 ನಿಯಾಸಿನ್ ಅಂತ ಏನು ಹೇಳ್ತೀವಿ, ಇವು ನಮ್ಮ ಆರೋಗ್ಯದಲ್ಲಿ ಬಹಳ ಮಹತ್ವವನ್ನು ವಹಿಸ್ತವೆ. ಮುಖ್ಯವಾಗಿ ನಮಗೆ ಮಕ್ಕಳಲ್ಲಿ ಆಗಿರ್ಬೋದು ಅಥವಾ ಗರ್ಭಿಣಿಯರಲ್ಲಾಗಿರ್ಬೋದು ಅಥವಾ ಅರೆವಯಸ್ಕರಾಗಿರ್ಬೋದು ಅಥವಾ ವಯಸ್ಸಿನಲ್ಲಿ ಹಲವಾರು ಸಮಸ್ಯೆಗಳು, ಈಗ ಚರ್ಮ ಸುಕುಗಟ್ಟಂಥದ್ದು ಅಥವಾ ಚಿಕ್ಕವರಿದ್ದಾಗಲೇ ಕೂದಲು ಬೆಳ್ಳಗಾಗಂಥದ್ದು, ಹಾಗೇನೆ ಹಲ್ಲಿನ ಬೆಳವಣಿಗೆ ಆಗಿರ್ಬೋದು, ಚರ್ಮದ ಬೆಳವಣಿಗೆ ಆಗಿರ್ಬೋದು, ಇಂಥವೆಲ್ಲ ಗಮನಿಸಿದಾಗ ಎಲ್ಲೋ ಒಂದ್ ಕಡೆ ನಮಗೆ ಅನೇಕ ಅಪೌಷ್ಟಿಕತೆಯ ಅಂಶಗಳು ಗೋಚರಿಸ್ತವೆ. ಇಂಥವಕ್ಕೆಲ್ಲವೂ ಕೂಡ ಒಳ್ಳೆಯ ಪಾನೀಯ ಅದು ಪ್ಯಾಷನ್ ಫ್ರೂಟ್ ಹಣ್ಣಿನ ಗುಣತ್ವದಲ್ಲಿ ಇದೆ ಅಂತ ಹೇಳಲಿಕ್ಕೆ ನಾನು ಇಲ್ಲಿ ಇಚ್ಛೆ ಪಡ್ತೇನೆ. ಹಾಗೇನೆ ಇದರಲ್ಲಿ ಹೆಚ್ಚಾಗಿ ಆಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ, ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸ್ತಕ್ಕಂತಹ ಗುಣಾಂಶಗಳು ಈ ಹಣ್ಣಿನಲ್ಲೂ ಕೂಡ ಇದಾವೆ. ಹಾಗೇನೆ ಖನಿಜ ಲವಣಗಳು ಅಂತ ಏನ್ ಹೇಳ್ತೀವಿ ಮಿನರಲ್ಸ್, ಪ್ರಮುಖವಾಗಿ ಕಬ್ಬಿಣದ ಅಂಶ ಆಗಿರ್ಬೋದು, ಮೆಗ್ನೀಷಿಯಂ ಅಂಶ ಆಗಿರ್ಬೋದು, ಕ್ಯಾಲ್ಸಿಯಂ ಆಗಿರ್ಬೋದು, ಸೋಡಿಯಂ ಆಗಿರ್ಬೋದು, ಪ್ರಮುಖವಾಗಿ ಪೊಟ್ಯಾಷಿಯಂ ಅಂಶ ಇದರಲ್ಲಿ ಬಹಳ ಹೆಚ್ಚಾಗಿರೋದ್ರಿಂದ ರೋಗ ರುಜಿನ ಉಳ್ಳವರು ಕೂಡ ಇದನ್ನ ಉಪಯೋಗಿಸಬಹುದು ಅಂತ ನಮ್ಮ ಮೆಡಿಕಲ್ ರಿಪೋರ್ಟ್ ನಲ್ಲೂ ಕೂಡ ಬಂದಿದೆ. ಹಾಗೇನೆ ಸಾಮಾನ್ಯವಾಗಿ ನೋಡೋದಾದ್ರೆ ಪ್ಯಾಷನ್ ಫ್ರೂಟ್ ಹಳದಿಯ ಬಣ್ಣದ ನೋಡ್ತೀವಿ, ಹಾಗೇನೆ ನೇರಳೆ ಬಣ್ಣದ ನೋಡ್ತೀವಿ, ಪರ್ಪಲ್ ನೋಡ್ತೀವಿ, ಹಾಗೆ ಇನ್ನೂ ಸ್ವಲ್ಪ ನೀಲಿ ಬಣ್ಣದವನ್ನೆಲ್ಲ ನೋಡ್ತೀವಿ. ಹಾಗೆ ನಮ್ಮ ಪರಿಸರದಲ್ಲಿ ವೈವಿಧ್ಯತೆಯನ್ನ ನಾವು ಕಾಣಬಹುದು. ಯಾಕೆ ಅಂದ್ರೆ ಇದಕ್ಕೆಲ್ಲ ಕಾರಣ ನಾವೇನ್ ಹೇಳ್ತೀವಿ ಪ್ರಭೇದಗಳು. ಹಾಗೇನೆ ಇದು ಪ್ಯಾಸಿಫ್ಲೋರೇಸಿ ಅನ್ನುವ ಒಂದು ಕುಟುಂಬಕ್ಕೆ ಸೇರ್ತಕ್ಕಂಥದ್ದು. ಇದನ್ನ ನಾವು ಪ್ಯಾಸಿಫ್ಲೋರಾ ಎಡ್ಯುಲಿಸ್ ಎನ್ನುವ ಒಂದು ವೈಜ್ಞಾನಿಕ ಹೆಸರಿನಿಂದ ಕರೀತೇವೆ. ಹಾಗೇನೆ ವಿದೇಶಿ ಬೆಳೆ ಅಂತಾನು ಕೂಡ ಹೇಳ್ಬೋದು. ಇದನ್ನ ಹೆಚ್ಚು ಪ್ರಮಾಣದಲ್ಲಿ ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಕ್ಯಾಲಿಫೋರ್ನಿಯಾ ಮತ್ತೆ ಇಸ್ರೇಲ್, ಹವಾಯ್ ಪ್ರದೇಶಗಳಲ್ಲಿ ಹೆಚ್ಚು ಬೆಳೆಯನ್ನ ಮಾಡ್ತಾ ಇದ್ದಾರೆ. ಹಾಗೇನೆ ಭಾರತದಲ್ಲಿ ವಾಣಿಜ್ಯವಾಗಿ ಮಧ್ಯಪ್ರದೇಶ, ಮಿಜೋರಾಂ, ಮಣಿಪುರ್, ಸಿಕ್ಕಿಂ ಇಂಥ ಪ್ರದೇಶಗಳಲ್ಲಿ ವಾಣಿಜ್ಯವಾಗಿ ಈ ಬೆಳೆಯನ್ನ ಬೆಳೀತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ನಮ್ಮ ಮಲ್ನಾಡು ಮತ್ತೆ ಅರಮಲ್ನಾಡು ಪ್ರದೇಶದಲ್ಲಿ ಕಾಫಿಗೆ ಬೇಕಾದಂತಹ ಪೂರಕ ವಾತಾವರಣದಲ್ಲಿ ಇದು ಕೂಡ ನಮ್ಮ ಮನೆಯಂಗಳದಲ್ಲಿ ಬಹಳ ಹಿಂದಿನ ಕಾಲದಿಂದನೂ ಕೂಡ ನಮ್ಮ ಜೊತೆಗಿದೆ. ಹಾಗೆ ನಮ್ಮ ಮನೆಗೆ ಬಂದಂತಹ ಎಲ್ಲ ಅತಿಥಿಗಳಿಗೂ ಕೂಡ ಕೊಡಗಿನಲ್ಲಿ ಆಗಿರ್ಬೋದು, ಚಿಕ್ಕಮಗಳೂರು ಪ್ರದೇಶಗಳಾಗಿರ್ಬೋದು, ಮೊದಲು ಕೊಡ್ತಕ್ಕಂಥದ್ದು ಪ್ಯಾಷನ್ ಫ್ರೂಟ್ ಹಣ್ಣಿನ ಜ್ಯೂಸ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಾಗೇನೆ ಪ್ರಮುಖವಾಗಿ ನಾವು ಹೇಳೋದಾದ್ರೆ ಒಂದು ಹಣ್ಣನ್ನು ನಾವು ತೆಗೆದುಕೊಂಡ್ರೆ ಸುಮಾರು 17 ಕ್ಯಾಲರಿಯಷ್ಟು ಇದರಲ್ಲಿ ಎನರ್ಜಿ ಇರುತ್ತೆ ಅಂತ ಹೇಳಬಹುದು. ಹಾಗೆ 2 ಗ್ರಾಂನಷ್ಟು ನಾರಿನಂಶ ಇದೆ ಅಂತ ಹೇಳಬಹುದು, 2 ಗ್ರಾಂನಷ್ಟು ಸಕ್ಕರೆ ಅಂಶ, 4 ಗ್ರಾಂನಷ್ಟು ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೇವೆ, ಹಾಗೆ ವಿಟಮಿನ್ಸ್ ಕೂಡ ಉಂಟು. ಮತ್ತೆ ಇದರಲ್ಲಿ ವಿಶೇಷವಾಗಿ ಫ್ಯಾಟ್ ಅಂಶ ಒಂದ್ ಸ್ವಲ್ಪ ಕಡಿಮೆ ಇದೆ, ಹಾಗೆ ಪ್ರೋಟೀನ್ ಅಂಶನೂ ಕೂಡ ಸುಮಾರು ಇದೆ. ಇದರಲ್ಲಿ ಪ್ರಮುಖವಾಗಿ 2 ತರದ ತಳಿಗಳನ್ನ ನಾವು ನೋಡಬಹುದು, ಅಂದ್ರೆ ಹಣ್ಣುಗಳನ್ನ ನಾವು ಗಮನಿಸಬಹುದು. ಒಂದು ಹಳದಿ ಬಣ್ಣ ಇರತಕ್ಕಂಥವು, ಇನ್ನೊಂದು ನೇರಳೆ ಬಣ್ಣ ಇರತಕ್ಕಂಥದ್ದು. ನಾನು ಈಗಾಗಲೇ ಹೇಳ್ತಕ್ಕಂಥದ್ದು ಈ ಹಳದಿ ತಳಿಗಳೇನಿದೆ, ಇದು ಮೊದಲಿಂದನೂ ಕೂಡ ಕಾಡು ಮರಗಳಲ್ಲಿ ಅಥವಾ ಬೇಲಿ ಸಾಲುಗಳಲ್ಲಿ ಅದರ ಮೇಲೆ ಒಂದು ಎಣ್ಕೊಂಡು ಬಳ್ಳಿಯಲ್ಲಿ ಕ್ರಿಕೆಟ್ ಬಾಲ್ ಆಕಾರದಲ್ಲಿ ಹಳದಿ ಬಣ್ಣದಿಂದ ಹಣ್ಣುಗಳನ್ನ ನೋಡ್ತೇವೆ. ಅವು ರುಚಿಯಲ್ಲಿ ಒಂದ್ ಸ್ವಲ್ಪ ಹುಳಿ ಆಗಿದ್ರೂ ಕೂಡ ಇಳುವರಿ ಚೆನ್ನಾಗಿ ಬರತಕ್ಕಂಥದ್ದು ನೋಡ್ತಾ ಇದ್ದೇವೆ. ಹಾಗೇನೆ ಇದರಲ್ಲಿ ಪ್ರಮುಖವಾಗಿ ಹಣ್ಣಿನ ಗಾತ್ರನೂ ಕೂಡ ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥದ್ದು, ಹಾಗೆ ರೋಗ ರುಜಿನಗಳು ಕೂಡ ಸ್ವಲ್ಪ ಕಡಿಮೆ ಇರತಕ್ಕಂಥದ್ದು. ಸಾಮಾನ್ಯವಾಗಿ ಈ ಹಳದಿ ಜಾತಿಯ ಪ್ಯಾಷನ್ ಫ್ರೂಟ್ ಹಣ್ಣುಗಳು ಆದಷ್ಟು ಒಂದ್ ಸ್ವಲ್ಪ ಲೋವರ್ ಎಲಿವೇಶನ್ಸ್ ಅಂತ ಹೇಳ್ತೀವಿ. ಲೋವರ್ ಎಲಿವೇಶನ್ಸ್ ಅಂದ್ರೆ ಒಂದ್ ಸ್ವಲ್ಪ ಕಡಿಮೆ ಎತ್ತರ ಪ್ರದೇಶಗಳು ಏನಿದಾವೆ ಕೊಡಗಿನಲ್ಲಿ ಅಂತ ಕಡೆ ಸಾಮಾನ್ಯವಾಗಿ ನೈಸರ್ಗಿಕವಾಗಿ ಗಮನಿಸಬಹುದು. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ನೇರಳೆ ಬಣ್ಣದ ಇರತಕ್ಕಂತಹ ಪ್ಯಾಷನ್ ಫ್ರೂಟ್ಸ್ ಕೂಡ ಹೆಚ್ಚಾಗಿ ಗಮನಿಸ್ತಕ್ಕಂಥದ್ದು ಹೆಚ್ಚು ಎತ್ತರದ ಪ್ರದೇಶಗಳಲ್ಲಿ, ಹೈಯರ್ ಎಲಿವೇಶನ್ ಪ್ಲೇಸಸ್ ಅಂತ ಏನ್ ಹೇಳ್ತೀವಿ ಅಲ್ಲಿ ಕಾಣ್ತೇವೆ. ಹಾಗೇನೆ ಹಣ್ಣುಗಳ ಗಾತ್ರ ಒಂದ್ ಸ್ವಲ್ಪ ಕಡಿಮೆ ಇರತಕ್ಕಂಥದ್ದು, ಹಾಗೆ ಇವು ಹೆಚ್ಚು ಇಳುವರಿಯನ್ನ ನೀಡ್ತಕ್ಕಂಥದ್ದು. ಆದ್ರೆ ಒಂದ್ ಸ್ವಲ್ಪ ರೋಗ ರುಜಿನಗಳ ತಡ್ಕೊಳ್ತಕ್ಕಂತಹ ಶಕ್ತಿ ಕಡಿಮೆ ಇರುತ್ತೆ. ಸಾಮಾನ್ಯವಾಗಿ ಪ್ಯಾಷನ್ ಫ್ರೂಟ್ ಹಣ್ಣನ್ನ ನಾವು ತೆಗೆದುಕೊಂಡಾಗ ಸುಮಾರು 60%-35% ಜ್ಯೂಸ್ ಪ್ರಮಾಣ ಇರುತ್ತೆ, ಹಾಗೇನೆ ಅದರಲ್ಲಿ ಪರಿಮಳನು ಕೂಡ ವಿಶೇಷವಾಗಿ ಇರುತ್ತೆ. ಇತ್ತೀಚೆಗೆ 20-25 ವರ್ಷಗಳಿಂದ ಹೈಬ್ರಿಡ್ ಬಗೆ ಕೊಡಗಿನ ಚಟ್ಟಳ್ಳಿಯಲ್ಲಿ ಇರತಕ್ಕಂತಹ ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರದಲ್ಲಿ ಬಿಡುಗಡೆ ಆದಂತಹ ಕಾವೇರಿ ಎನ್ನುವ ಹೈಬ್ರಿಡ್ ಪ್ಯಾಷನ್ ಫ್ರೂಟ್, ಇದನ್ನ ನಾವು ಸಂಕರಣ ತಳಿ ಅಂತಲೂ ಕೂಡ ಹೇಳಬಹುದು. ಹಳದಿ ಮತ್ತು ನೇರಳೆಯಲ್ಲಿ ಇರತಕ್ಕಂತಹ ಕೆಲವೊಂದು ಪೂರಕ ಅಂಶಗಳನ್ನು ತೆಗೆದುಕೊಂಡು ಹೆಚ್ಚು ಇಳುವರಿ, ಹಾಗೇನೆ ಹೆಚ್ಚು ರುಚಿ ಮತ್ತೆ ರೋಗ ರುಜಿನಗಳಿಗೆ ತಡ್ಕೊಳ್ತಕ್ಕಂತಹ ಶಕ್ತಿ ಇರತಕ್ಕಂತಹ ಒಂದು ಸಂಕರಣ ತಳಿಯನ್ನ ಬಿಡುಗಡೆ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ, ತರಬೇತಿ ಹಾಗೂ ಪ್ರಾತ್ಯಕ್ಷಿಕೆಯನ್ನ ಚಟ್ಟಳ್ಳಿ ಕೇಂದ್ರದಲ್ಲಿ ಯಾವಾಗ್ಲೂ ರೈತ ಬಾಂಧವರು ಹೋಗಿ ನೋಡಬಹುದು, ಪಡ್ಕೋಬಹುದು. ಹಾಗೇನೆ ಇದಕ್ಕೆ ಸಂಬಂಧಪಟ್ಟಂತಹ ಗಿಡಗಳು ಬೇಕಾದಲ್ಲೂ ಕೂಡ ಅಲ್ಲಿಯ ವಿಜ್ಞಾನಿಗಳನ್ನ ಭೇಟಿಯಾಗಿ ಪಡ್ಕೋಬಹುದು. ಹಾಗೇನೆ ಕೊಡಗಿನ ಬಗ್ಗೆ ಹೇಳಬೇಕಾದ್ರೆ ಇಲ್ಲಿ ಪ್ಯಾಷನ್ ಫ್ರೂಟ್ ಹಣ್ಣಿನ ಸ್ಕ್ವಾಶ್ ಅನ್ನ ಬಳಕೆ ಮಾಡೋದು ಜಾಸ್ತಿ ಆಗಿದೆ. ಯಾಕೆಂದ್ರೆ ಇಲ್ಲಿಗೆ ಬರ್ತಕ್ಕಂತಹ ಟೂರಿಸ್ಟ್ ಗಳಾಗಿರ್ಬೋದು, ಹಾಗೆ ನಮ್ಮ ಸುತ್ತಮುತ್ತ ಇರತಕ್ಕಂತಹ ಗೆಸ್ಟ್ ಗಳಿಗೆ ನೀಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಹೊರಗಡೆಯವ್ರಿಗಾಗಿರ್ಬೋದು, ಮೊದಲ ಆದ್ಯತೆ ಕೊಡ್ತಕ್ಕಂಥದ್ದೇ ಪ್ಯಾಷನ್ ಫ್ರೂಟ್ ಹಣ್ಣಿನ ಜ್ಯೂಸ್. ಇದನ್ನೇ ಅವಲಂಬಿಸಿಕೊಂಡು ಚಿಕ್ಕ ಒಂದು ಕಾರ್ಖಾನೆಗಳು ಅಂತಾನೆ ಹೇಳ್ಬೋದು, ಪ್ರಮುಖವಾಗಿ ಕೊಡಗು ಕಿತ್ತಳೆ ಸಹಕಾರ ಸಂಘ ಗೋಣಿಕೊಪ್ಪದಲ್ಲಿರೋದಾಗಿರ್ಬೋದು ಅಥವಾ ಮಹಿಳಾ ಸಮಾಜ ವಿರಾಜಪೇಟೆಯಲ್ಲಿ ಇರೋದಾಗಿರ್ಬೋದು, ಇವೆರಡು ಸಂಘ ಸಂಸ್ಥೆಗಳು ಆಯಾ ಒಂದು ಸೀಸನ್ ನಲ್ಲಿ ಹಣ್ಣನ್ನ ರೈತರಿಂದ ಖರೀದಿ ಮಾಡಿ ನಂತರ ಅದನ್ನ ಮೌಲ್ಯವರ್ಧನೆ ಮಾಡಿ ಎಲ್ಲರಿಗೂ ಕೂಡ ಸಿಗುವ ಹಾಗೆ ಮಾರಾಟವನ್ನ ಮಾಡ್ತಾ ಇದ್ದಾರೆ. ಹಾಗೇನೆ ಅನೇಕ ಸ್ವಸಹಾಯ ಸಂಘದ ಸದಸ್ಯರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಹಾಗೆ ಕೆಲವೊಂದು ವುಮೆನ್ ಎಂಟರ್ಪ್ರಿನರ್ಸ್ ಕೂಡ ಈ ಒಂದು ಹಣ್ಣಿನ ಮೌಲ್ಯವರ್ಧನೆ ಮಾಡಿ ಆರ್ಥಿಕ ಸಬಲತೆಯನ್ನ ಗಳಿಸಿರೋದನ್ನು ಕೂಡ ಹಲವಾರು ಕಡೆ ನಾವು ನೋಡಿದ್ದೇವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಕೊಡಗಿನಲ್ಲಿ ಈಗಾಗಲೇ ಇದೆ, ಇದನ್ನ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಮಾಡಬೇಕು ಅಂತ ಅಂದ್ಕೊಂಡಾಗ ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಹವಾಗುಣ ಹೇಗಿರಬೇಕು, ಮಲೆನಾಡು ಪ್ರದೇಶಗಳಲ್ಲಿ ಅರಮಲೆನಾಡು ಪ್ರದೇಶಗಳಲ್ಲಿ ಏನು ವಾತಾವರಣ ಇದೆ, ಇಲ್ಲಿಯ ಒಂದು ತಂಪು ಆಗಿರ್ಬೋದು, ಇಲ್ಲಿಯ ಒಂದು ನೆಲ ಆಗಿರ್ಬೋದು, ಜಲ ಆಗಿರ್ಬೋದು, ಬೆಳಕಾಗಿರ್ಬೋದು, ತೀಕ್ಷ್ಣತೆ ಆಗಿರ್ಬೋದು, ಇವೆಲ್ಲವೂ ಕೂಡ ಈ ಬೆಳೆಗೆ ಬಹಳ ಪೂರಕವಾಗಿದ್ದಾವೆ. ಜೊತೆಗೆ ಈ ಬೆಳೆಗೆ ಅತ್ಯವಶ್ಯಕವಾಗಿ ಹೆಚ್ಚು ಭೂಮಿಯಲ್ಲಿ ಸಾವಯವ ಅಂಶಗಳು ಬೇಕಾಗುತ್ತೆ. ಇದೊಂದು ಮುನ್ನೆಚ್ಚರಿಕೆಯನ್ನು ನಾವು ತೆಗೆದುಕೊಂಡ್ರೆ, ಮತ್ತೆ ನೀರು ನಿಲ್ಲದ ಜಾಗ ಆಗಬೇಕು, ಮಣ್ಣು ಆದಷ್ಟು ಮರಳು ಮಿಶ್ರಿತವಾಗಿದ್ರೆ ತುಂಬಾ ಒಳ್ಳೆಯದು. ಹಾಗೆಯೇ ಇದಕ್ಕೆ ಬೇಕಾದಂತಹ ಗಿಡ ವ್ಯವಸ್ಥೆಗೂ ಕೂಡ ಚಟ್ಟಳ್ಳಿ ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ಪಡ್ಕೊಂಡು ಕಾವೇರಿ ತಳಿ ಆಗಿರ್ಬೋದು ಅಥವಾ ಇನ್ನೊಂದು ಯಾವ್ದಾದ್ರು ಪರವಾಗಿಲ್ಲ, ಮಾಡೋದೇ ಆದ್ರೆ ಸರಿಯಾಗಿ ವ್ಯವಸ್ಥಿತವಾಗಿ ಒಂದು 1.5 ಎಕರೆ ಅಥವಾ 1/2 ಎಕರೆ 1 ಎಕರೆಯಲ್ಲಿ ಮಾಡೋದಾದ್ರೆ ನಿಮ್ಗೆ ಬೇಕಾದಂತಹ ಎಲ್ಲಾ ಮಾಹಿತಿಗಳನ್ನ ಚಟ್ಟಳ್ಳಿ ಕೇಂದ್ರದಿಂದ ಆಗಿರ್ಬೋದು ಅಥವಾ ಗೋಣಿಕೊಪ್ಪ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ತೋಟಗಾರಿಕಾ ಇಲಾಖೆಯವರು ಸದಾ ಮುಂದೆ ಬಂದು ನಿಮ್ಗೆ ಮಾಡಿಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಬಹುದು. ಉತ್ತಮ ಗುಣಮಟ್ಟದ ಗಿಡಗಳು ಅಂತ ಹೇಳಿದಾಗ ಇಲ್ಲಿ ಪ್ರಮುಖವಾಗಿ ಬೇರು ಬಿಡಿಸಿದ ಕಡ್ಡಿಗಳು ಅಂತ ಹೇಳ್ತೀವಿ. ಹೇಗೆ ನಾವು ಕಾಳುಮೆಣಸಿನಲ್ಲಿ ಗಿಡವನ್ನ ಮಾಡ್ಕೊಳ್ತೇವೆ, ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಬೇರು ಬಿಡಿಸಿದ ಗಿಡಗಳನ್ನ ನಾಟಿ ಮಾಡಬೇಕಾಗುತ್ತೆ. ಅಂತರ ಸುಮಾರು ಸಾಲಿನಿಂದ ಸಾಲಿಗೆ 6 ಅಡಿ ಅಂತರ ಇರಬೇಕು. ಗಿಡದಿಂದ ಗಿಡಕ್ಕೆ 9 ಅಡಿ ಅಂತರ ಬೇಕಾಗುತ್ತೆ. ಜೊತೆಗೆ ನಾವು ಕಾಫಿ ಗಿಡಗಳನ್ನು ಹೇಗೆ ನಾಟಿ ಮಾಡ್ತೇವೆ, ಸುಮಾರು 1.5 ಅಡಿ ಆಳ 1.5 ಅಡಿ ಅಗಲ ಇರತಕ್ಕಂತಹ ಗುಂಡಿಗಳನ್ನ ತೆಗೆದುಕೊಂಡು ಅದಕ್ಕೆ ಅರ್ಧ ಭಾಗದಷ್ಟು ಮೇಲ್ಮಣ್ಣು, ಅರ್ಧ ಭಾಗದಷ್ಟು ಒಣಗಿದ ಕೊಟ್ಟಿಗೆ ಗೊಬ್ಬರವನ್ನು ಮಿಶ್ರಣ ಮಾಡಿ ನಾಟಿ ಮಾಡಬೇಕಾಗುತ್ತೆ. ತದನಂತರ ಇದು ಬಳ್ಳಿ ಜಾತಿ ಆಗಿರೋದ್ರಿಂದ ಇದಕ್ಕೆ ಒಂದು ಸಪೋರ್ಟ್ ಬೇಕಾಗುತ್ತೆ. ಅದಕ್ಕೆ ಕಬ್ಬಿಣದ ಸರಳುಗಳನ್ನ ಅಥವಾ ಮರದ ಸರಳುಗಳನ್ನ ಉಪಯೋಗಿಸಿಕೊಂಡು ಅದಕ್ಕೆ ಆಸರೆಯನ್ನ ನೀಡುವ ವ್ಯವಸ್ಥೆಯನ್ನು ಕೂಡ ಮಾಡಬಹುದು. ತಡಿಕೆಯನ್ನ ಮಾಡ್ತೇವೆ. ತಡಿಕೆಯ ರೂಪದಲ್ಲಿ ಮಾಡ್ತಕ್ಕಂಥದಕ್ಕೆ ನಾವು ಬೋವರ್ ಸಿಸ್ಟಮ್ ಅಂತ ಹೇಳ್ತೇವೆ. ಅಂದ್ರೆ ಒಂದೇ ಸಾಲಿನಲ್ಲಿ 3 ಹಂತಗಳಲ್ಲಿ ದಾರಗಳನ್ನ ಪೋಣಿಸಿ GI ವೈರ್ ಅಂತ ಏನ್ ಹೇಳ್ತೀವಿ, ಒಂದು ಕಬ್ಬಿಣದಿಂದ ಇನ್ನೊಂದು ಕಬ್ಬಿಣಕ್ಕೆ ಕಟ್ಟಿ ನಂತರ ಅದರ ಮೇಲೆ ಬಳ್ಳಿಗಳನ್ನ ಹಬ್ಬಿಸ್ತಕ್ಕಂಥದ್ದು. ಅಥವಾ ಇನ್ನೊಂದು ಮಾದರಿ ಇದೆ, ನಿಫಿನ್ ಸಿಸ್ಟಮ್ ಅಂತ ಹೇಳೋದು. ಇದನ್ನ ನಾವು ಸಾಮಾನ್ಯವಾಗಿ ಚಪ್ಪರ ಪದ್ಧತಿ ಅಂತಾನು ಕೂಡ ಹೇಳ್ಬೋದು. ಏನು ನಾವು ಆಗಲಕಾಯಿ ಆಗಿರ್ಬೋದು, ಹೀರೆಕಾಯಿ ಆಗಿರ್ಬೋದು, ಹೇಗೆ ಚಪ್ಪರ ಹಾಕಿ ಬೆಳೆಸ್ತೇವೆ, ಅದೇ ರೀತಿ ಪ್ಯಾಷನ್ ಫ್ರೂಟ್ ಬಳ್ಳಿಗಳನ್ನು ಕೂಡ ಅದರ ಮೇಲೆ ಬೆಳೆಸ್ಕೊಂಡು ಅದಕ್ಕೆ ಆಸರೆಯನ್ನ ನೀಡುವಂತ ವ್ಯವಸ್ಥೆಯನ್ನ ಮಾಡಬೇಕಾಗುತ್ತೆ. ವಾಣಿಜ್ಯವಾಗಿ ಮಾಡ್ತೇವೆ ಅಂತ ಹೇಳಿದ್ರೆ ಸಾಲುಗಳ ರೀತಿನಲ್ಲಿ ಮಾಡ್ತೀವಿ ಅಂತನ್ನೋದಾದ್ರೆ ಯಾವಾಗ್ಲೂ ಮೊದಲ 1 ವರ್ಷ ತೆಗೆದುಕೊಳ್ಳುತ್ತೆ ಅದು ಹಣ್ಣಿಗೆ ಬರಲಿಕ್ಕೆ. ಅದು ನಿರಂತರವಾಗಿ 4-5 ವರ್ಷಗಳ ಕಾಲ ಆ ಬಳ್ಳಿ ಇದ್ದು ಹಣ್ಣನ್ನು ನೀಡ್ತಾ ಬರುತ್ತೆ. ಇಂತಹ ಸಮಯದಲ್ಲಿ ಮೊದಲ 1 ವರ್ಷ ಅಂತರ ಬೆಳೆಯಾಗಿ ಏನಾದರೂ ಈ ಶುಂಠಿ ಆಗಿರ್ಬೋದು, ಅರಿಶಿನ ಆಗಿರ್ಬೋದು, ಮತ್ತೆ ಅಲಸಂದೆ, ಬೀನ್ಸ್ ಇಂಥ ತರಕಾರಿಗಳನ್ನು ಕೂಡ ಅಂತರ ಬೆಳೆಯಾಗಿ ಮಾಡ್ಕೋಬಹುದು. ಮತ್ತೆ ನೀರಾವರಿ ಸಂಬಂಧಪಟ್ಟ ಹಾಗೆ ಆದಷ್ಟು ಮಟ್ಟಿಗೆ ಬುಡಭಾಗದಲ್ಲಿ ಯಾವಾಗ್ಲೂ ನಾವು ಅರ್ಥೆಯನ್ನ ಮಾಡಿಕೊಂಡು ಕಳೆ ರಹಿತವಾಗಿ ಮಾಡಬೇಕು. ಒಂದು ಹಾಗೆ ಪ್ರತಿ ವರ್ಷ ಅದಕ್ಕೆ 10-15 ಕೆಜಿಯಷ್ಟು ಸಾವಯವ ಗೊಬ್ಬರವನ್ನು ನೀಡತಕ್ಕಂಥದ್ದು, ಹಾಗೆ NPK ಗೊಬ್ಬರವನ್ನು ಕೂಡ ನೀಡೋದು ಬಹಳ ಮುಖ್ಯವಾಗಿರುತ್ತೆ. ವರ್ಷಕ್ಕೆ 2-3 ಬಾರಿ NPK ಗೊಬ್ಬರಗಳನ್ನು ಕೂಡ ಜೊತೆಗೆ ಕೊಡಬೇಕಾಗುತ್ತೆ. ಜೊತೆಗೆ ಬೇವಿನ ಹಿಂಡಿ ಮತ್ತೆ ಟ್ರೈಕೋಡರ್ಮ ಅಥವಾ ಅರ್ಕ ಸೂಕ್ಷ್ಮಾಣು ಜೀವಿ ಇಂಥವುಗಳನ್ನು ಕೂಡ ಸೇರಿಸಿ ಬುಡಕ್ಕೆ 2-3 ಬಾರಿ ನೀಡೋದ್ರಿಂದ ರೋಗ ರುಜಿನಗಳ ಪ್ರಮಾಣವನ್ನು ಕೂಡ ಕಡಿಮೆ ಮಾಡ್ಕೋಬಹುದು. ಹಾಗೆ ನಾನು ಈಗಾಗಲೇ ಹೇಳಿದ ಹಾಗೆ ಒಂದು ಬೆಳೆಯಲ್ಲಿ ಯಶಸ್ವಿಯಾಗಿ ಈ ತರಬೇತಿ ಮತ್ತು ಚಾಟಿನಿ ಅಂತ ಹೇಳ್ತೀವಿ, ಪ್ರೂನಿಂಗ್ ಅಂತ ಹೇಳ್ತೀವಿ, ದ್ರಾಕ್ಷಿ ಬೆಳೆಯಲ್ಲಿ ಸಾಮಾನ್ಯವಾಗಿ ನೋಡ್ತೀವಿ. ಒಂದು ಬೆಳೆ ಬಂದ್ ಆದ್ಮೇಲೆ ಅದನ್ನ ನಾವು ಚಾಟಿನಿ ಮಾಡಿ ಬಂದಿರತಕ್ಕಂತಹ ತುದಿ ಏನಿರ್ತೇವೆ ಅದನ್ನ ಕತ್ತರಿಸಿ ಮತ್ತೆ ಹೊಸ ಚಿಗುರನ್ನ ಬರೆಸ್ತೇವೆ. ಅದೇ ರೀತಿ ಈ ಪ್ಯಾಷನ್ ಫ್ರೂಟ್ ಬೆಳೆಯಲ್ಲೂ ಕೂಡ ತರಬೇತಿ ಮತ್ತು ಪ್ರೂನಿಂಗ್ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇದನ್ನು ಕೂಡ ಈ ಬೆಳೆಯಲ್ಲಿ ಮಾಡಬೇಕಾಗುತ್ತೆ. ಸ್ವಲ್ಪ ವಾಣಿಜ್ಯ ಮಟ್ಟದಲ್ಲಿ ಏನಾದ್ರು ಮಾಡ್ತೀನಿ ಅನ್ನೋದಾದ್ರೆ ದ್ರಾಕ್ಷಿ ತೋಟದಲ್ಲಿ ನೋಡ್ತೀವಲ್ಲ, ಅದೇ ರೀತಿ 1.5 ಅಡಿಯಷ್ಟು ಉದ್ದ ಇರತಕ್ಕಂತಹ ಕಲ್ಲಿನ ಪಿಲ್ಲರ್ಸ್ಗಳನ್ನ ಉಪಯೋಗಿಸಿಕೊಂಡು ಕೂಡ ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ಕಬ್ಬಿಣದ ಸರಳುಗಳನ್ನ ಉಪಯೋಗಿಸಿಕೊಂಡು ಕೂಡ ಅಂದರವನ್ನ ನಿರ್ಮಿಸಿ ಅವುಗಳ ಮೇಲೆ ಬಳ್ಳಿಯನ್ನ ಕಾಪಾಡ್ಕೋಬೇಕಾಗುತ್ತೆ. ಹಾಗೇನೆ ಇದರಲ್ಲಿ ಪ್ರಮುಖವಾಗಿ ಕಪತ್ ಮಾಡುವಂಥದ್ದು, ಇದರನ್ನು ನಾವು ಬೆಳೆ ಕಟಾವಾದ ನಂತರ ಯಾವೆಲ್ಲ ಬಳ್ಳಿಗಳು ಹಣ್ಣನ್ನು ನೀಡಿರ್ತವೆ ತುದಿಗಳು, ಅವುಗಳನ್ನು 4-5 ಬಡ್ಗಳ ಹಿಂದಕ್ಕೆ ಕಟ್ ಮಾಡಿ ಅಲ್ಲಿಗೆ COC ಪೇಸ್ಟ್ ಹಚ್ಚಿ ತದನಂತರ ಹೊಸ ಚಿಗುರು ಬರೆಸಬೇಕಾಗುತ್ತೆ. ಹಾಗೆ ಏನಾದರೂ ಒಂದು ಸ್ವಲ್ಪ ರೋಗ ರುಜಿನಗಳು ಬಂದಿರತಕ್ಕಂತಹ ಒಂದು ರೆಂಬೆಗಳನ್ನು ತೆಗೆದುಹಾಕಬೇಕಾಗುತ್ತೆ. ಹಾಗೇನೆ ಒಳ್ಳೆಯ ಮತ್ತೆ ಚಿಗುರನ್ನ ಮೂಡಿಸಿಕೊಂಡು ಪ್ರತಿ ವರ್ಷನು ಈ ರೀತಿ ಪ್ರೂನಿಂಗ್ ಮಾಡೋದ್ರಿಂದ ಫಸಲನ್ನು ನಾವು ಪಡ್ಕೋಬಹುದು. ಹಾಗೆ ಇದಕ್ಕೆ ಸಾವಯವ ಗೊಬ್ಬರಗಳೇ ಮಹತ್ವವನ್ನು ಕೊಡಬೇಕಾಗುತ್ತೆ. ಹೆಚ್ಚು ಬಯಸುತ್ತೆ ಕೂಡ ಈ ಒಂದು ಗಿಡಗಳು. ಅದಕ್ಕೆ ಪೂರಕವಾಗಿ ಸಾವಯವ ಕೊಟ್ಟಿಗೆ ಗೊಬ್ಬರ ಅಂತ ಏನ್ ಹೇಳ್ತೀವಿ, ಅಥವಾ ಬೇವಿನ ಹಿಂಡಿ, ಟ್ರೈಕೋಡರ್ಮ, ಅರ್ಕ ಸೂಕ್ಷ್ಮಾಣು ಜೀವಿ ಮತ್ತೆ ಜೀವಾಮೃತ ಇಂಥದನ್ನ ಸೇರಿಸಿಕೊಂಡು ಬುಡಗಳಿಗೆ ನೀಡ್ತಾ ಬರ್ತಕ್ಕಂಥದ್ದು ಬಹಳ ಉತ್ತಮವಾದಂತಹ ಒಂದು ಕೆಲಸ. ಇದರಲ್ಲಿ ಮುಖ್ಯವಾಗಿ ಯಾವುದೇ ರೋಗ ರುಜಿನಗಳ ಕಾಟ ಬಹಳ ಕಡಿಮೆ. ಜೊತೆಗೆ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ ಇದನ್ನ ಯಾವುದೇ ಒಂದು ಆಡು, ಕುರಿ, ದನ ಇವುಗಳು ತಿನ್ನೋದಿಲ್ಲ. ಇದು ನಮ್ಮ ರೈತರಿಗೆ ವರದಾನ. ಈ ನಿಟ್ಟಿನಲ್ಲಿ ಕೆಲವೊಂದು ಸಣ್ಣ ಪ್ರಮಾಣದಲ್ಲಿ ರೋಗ ರುಜಿನಗಳು ಬಂದರೂ ಕೂಡ ವಾಣಿಜ್ಯವಾಗಿ ಅಂತ ಒಂದು ನಷ್ಟವನ್ನ ಭರಿಸಲಾರವು. ಇಲ್ಲಿ ಪ್ರಮುಖವಾಗಿ ಒಂದು ಸೊರಗು ರೋಗ ಅಂತ ಬರುತ್ತೆ, ಹಾಗೂ ಎಲೆಚುಕ್ಕೆ ರೋಗ ಅಂತ ಬರುತ್ತೆ. ಇದಕ್ಕೆ ಚಾಟ್ನಿ ಮಾಡಿದಾಗ ಒಂದು ಬೋಡೋ ಸಿಂಪರಣೆ ಮಾಡುವಂಥದ್ದು, ಅಥವಾ ರೋಗ ಬರೋದಕ್ಕಿಂತ ಮುಂಚೆನೆ ಬೋಡೋ ದ್ರಾವಣವನ್ನು ಸಿಂಪರಣೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ಹೆಚ್ಚಿನದಾಗಿ ರೋಗ ರುಜಿನಗಳು ಬಂದಾಗ ತಜ್ಞರನ್ನ ಭೇಟಿ ಮಾಡಿ ಅದಕ್ಕೆ ಪೂರಕ ಮಾಹಿತಿಯನ್ನು ಪಡ್ಕೊಂಡು ಅದು ಮಾಡೋದ್ರಿಂದ ತುಂಬಾ ಒಳ್ಳೇದು. ಇನ್ನೊಂದು ಪ್ರಮುಖವಾದಂತ ಒಂದು ಕೀಟ ಅಂತಾನೆ ಹೇಳ್ಬೋದು, ಹಣ್ಣಿನ ನೊಣ ಅಂತ ಹೇಳ್ತೇವೆ. ಇದು ಹಣ್ಣಿನ ಜ್ಯೂಸ್ ಇದನ್ನ ಪ್ರಾರಂಭ ಬೆಳೆಯುವ ಹಂತದಲ್ಲೇ ಬಂದು ಚುಚ್ಚಿಬಿಡುತ್ತೆ. ಆ ಚುಚ್ಚೋದ್ರಿಂದ ಹಣ್ಣಿನ ಹೊರಮೈ ಏನಿರುತ್ತೆ ಅದರಲ್ಲಿ ಒಂದು ಸ್ವಲ್ಪ ಸುಕ್ಕುಗಳು ಬರ್ತಕ್ಕಂಥದ್ದು ಅಥವಾ ಹಣ್ಣು ಕೊಳತು ಕೆಳಗೆ ಬೀಳ್ತಕ್ಕಂಥದ್ದನ್ನ ನಾವು ಸಾಮಾನ್ಯವಾಗಿ ನೋಡ್ತೇವೆ. ಅದಕ್ಕೆ ಪೂರಕವಾಗಿ ಆಕರ್ಷಕ ಬಲೆಗಳು, ಫೆರಮೋನ್ ಟ್ರಾಪ್ಸ್, ಅವುಗಳನ್ನ ನಾವು ಕೃಷಿ ವಿಜ್ಞಾನ ಕೇಂದ್ರ ಗೋಣಿಕೊಪ್ಪ ಆಗಿರ್ಬೋದು ಅಥವಾ ಚಟ್ಟಳ್ಳಿ ಫಾರ್ಮ್ನಲ್ಲಿ ಟ್ರಾಪ್ಗಳನ್ನ ಕೊಡ್ತಾರೆ. ಅವುಗಳನ್ನು ತಂದು ಪ್ಯಾಷನ್ ಫ್ರೂಟ್ ಬಳ್ಳಿಯ ಸುತ್ತಮುತ್ತ ಅವನ್ನ ನೇತ ಹಾಕಿದ್ರೆ ಅಲ್ಲಿಗೆ ಆ ನೊಣಗಳು ಬಂದು ಬಿದ್ದು ಸತ್ತೋಗ್ತವೆ. ಇದನ್ನ ನಾವು ಸುಲಭವಾಗಿ ಹತೋಟಿಯಲ್ಲಿ ಮಾಡಬಹುದು. ಹಾಗೆ ಇದು ವಾರ್ಷಿಕವಾಗಿ ಎರಡು ಬಾರಿ ಫಸಲಿಗೆ ಬರ್ತಕ್ಕಂಥದ್ದು. ಆಗಸ್ಟ್ ಇಂದ ಡಿಸೆಂಬರ್ ವರೆಗೂ ಕೂಡ ಒಂದು ಬೆಳೆ ಆದ್ರೆ ಇನ್ನೊಂದು ಮಾರ್ಚ್ ಏಪ್ರಿಲ್ ಮೇ ಈ ಅವಧಿಯಲ್ಲೂ ಕೂಡ ಬರತಕ್ಕಂಥದ್ದು. ಹೂ ಅರಳಿ ಕಾಯಿ ಹಣ್ಣಾಗುವ ಒಂದು ಅವಧಿ ಅಂತ ಹೇಳಿದ್ರೆ ಸುಮಾರು 80-90 ದಿವಸಗಳನ್ನ ತೆಗೆದುಕೊಳ್ತಕ್ಕಂಥದ್ದು. ಹಾಗಾದ್ರೆ ಇಳುವರಿ ನೋಡೋದಾದ್ರೆ ಚೆನ್ನಾಗಿ ಬೆಳೆಸಿದಂತಹ ಬಳ್ಳಿ ಸುಮಾರು 200-250 ಹಣ್ಣು ಕೊಡುವ ಸಾಮರ್ಥ್ಯ ಇರುತ್ತೆ ಒಂದು ವರ್ಷಕ್ಕೆ ಒಂದು ಗಿಡ, ಅಥವಾ 8-9 kg ಅಂತನೂ ಕೂಡ ಹೇಳ್ಬೋದು. ಅಥವಾ ಒಂದು ಎಕರೆ ನಾವು ತೆಗೆದುಕೊಂಡ್ರೆ 4 ಟನ್ನಷ್ಟು ಇಳುವರಿಯನ್ನ ಪಡ್ಕೋಬಹುದು. ಇದರಲ್ಲಿ ಪ್ರಮುಖವಾಗಿ ನಮ್ಮ ಸ್ಥಳೀಯ ತಳಿಗಳು ಏನಿದಾವೆ ಅವು ಹಳದಿ ಆಗಿರ್ಬೋದು, ಕಡಿಮೆ ಇಳುವರಿ 4 ಟನ್ ಒಂದು ಎಕರೆ ಖಂಡಿತವಾಗೂ ಪಡ್ಕೋಬಹುದು. ಅಥವಾ ಸಂಕರ್ಣ ತಳಿ ಕಾವೇರಿ ತಳಿ 8 ಟನ್ ಅಷ್ಟು ಕೂಡ ಕೊಡುವ ಒಂದು ಸಾಮರ್ಥ್ಯವನ್ನು ಹೊಂದಿದೆ. ಹಣ್ಣನ್ನ ಕಟಾವು ಮಾಡಿದ ಮೇಲೆ ಮನೆಯ ಬಳಕೆಗಾದ್ರೆ 4-5 ದಿವಸ ಹಾಗೇನೆ ಇಟ್ಟರೆ ಸ್ವಲ್ಪ ಅದ್ರ ಮೇಲೆ ಸಿಂಕ್ ಆಗುತ್ತೆ. ಆ ಸಿಂಕ್ ಆದ ಹಣ್ಣುಗಳನ್ನ ಕಟ್ ಮಾಡಿ ಜ್ಯೂಸ್ ಅನ್ನ ಮಾಡ್ಕೋಬಹುದು, ಸ್ಕ್ವಾಶ್ ಅನ್ನ ಮಾಡ್ಕೋಬಹುದು, ಜಾಮ್ ಅನ್ನ ಮಾಡ್ಕೋಬಹುದು. ಸೊ ಆ ಸೀಸನ್ ಅಲ್ಲದೆ ಬೇರೆ ಸೀಸನ್ ಅಲ್ಲೂ ಕೂಡ ಬಳಸ್ಕೋಬಹುದು. ಸ್ಥಳೀಯವಾಗೂ ಕೂಡ ಬಹಳಷ್ಟು ಡಿಮ್ಯಾಂಡ್ ಇದೆ. ಬಾಟಲ್ಗೆ 150-200 ರೂಪಾಯಿ ದರನೂ ಕೂಡ ಇದೆ. ಹಣ್ಣುಗಳಿಗಾದ್ರೆ ಸರಾಸರಿ 15 ರೂಪಾಯಿ ಸ್ಥಳೀಯ ಮಾರ್ಕೆಟ್ ಅಲ್ಲಿ ಸಿಕ್ಕಿದ್ರೆ ಹೊರಗಡೆ 30-40 ರೂಪಾಯಿ ಸಿಗುತ್ತೆ. ಇದನ್ನ ಪ್ರಮುಖವಾಗಿ ಮೌಲ್ಯವರ್ಧನೆಗೆ ಉಪಯೋಗಿಸ್ತಾರೆ ಹಾಗೂ ತಾಜಾವಾಗೂ ಕೂಡ ಬಳಸ್ಕೋಬಹುದು. ಹಾಗೆ ಐಸ್ ಕ್ರೀಮ್ ಮಾಡ್ತಕ್ಕಂಥದ್ದು, ಹಾಗೆ ಬೇಕರಿಯಲ್ಲಿ ವಿವಿಧ ಸ್ವೀಟ್ಸ್ ಗಳನ್ನ ಮಾಡ್ಕೊಳ್ಳಿಕ್ಕೂ ಕೂಡ ಈ ಹಣ್ಣಿನ ತಿರುಳನ್ನ ಉಪಯೋಗಿಸ್ತಾರೆ. ಈ ಹಣ್ಣಿನ ತಿರುಳಿನಲ್ಲಿರ್ತಕ್ಕಂತಹ ಬೀಜಗಳೇನಿರುತ್ತೆ ಅದು ಕೂಡ ಸಾಕಷ್ಟು ಔಷಧೀಯ ಗುಣಗಳನ್ನು ಹೊಂದಿರುತ್ತೆ. ತಿರುಳಿನ ಜೊತೆಗೆ ಬೀಜಗಳು ಕೂಡ ಉಪಯೋಗಿಸ್ತಾ ಬಂದಿರೋದು ತುಂಬಾ ಒಳ್ಳೇದು. ಪ್ಯಾಷನ್ ಫ್ರೂಟ್ ಹಣ್ಣನ್ನ ನಾವು ಬಳಸೋದು ಹೇಗೆ ಅನ್ನೋದು ಬಹಳ ಮುಖ್ಯ. ಕಟಾವು ಮಾಡಿದ ಮೇಲೆ ಒಂದು 3-4 ದಿವಸ ಹಾಗೇನೆ ಬಿಟ್ಟಾದ್ಮೇಲೆ ಅವರ ಮೈ ಮೇಲೆ ಸುಕ್ಕುಗಳು ಏರ್ಪಡ್ತವೆ. ಅವು ಬಂದಾದ್ಮೇಲೆ ಅದನ್ನ ಕಟ್ ಮಾಡಿ ಆ ತಿರುಳು ಮತ್ತೆ ಬೀಜಗಳು ಒಟ್ಟಿಗೆ ಉಪಯೋಗಿಸ್ಕೊಂಡು ಬೇಕಾದಂತಹ ಪಾನೀಯವನ್ನ ತಯಾರ್ ಮಾಡ್ಕೋಬಹುದು. ಯಾಕೆ ಅಂತ ಹೇಳಿದ್ರೆ ತಿರುಳಿನಲ್ಲಿ ಇರ್ತಕ್ಕಂತಹ ಪೋಷಕಾಂಶಗಳು ಅನೇಕ ಇದ್ರೂ ಕೂಡ ಬೀಜಗಳು ಅದರ ಜೊತೆಗೆ ಅದರಲ್ಲೂ ಕೂಡ ಅನೇಕ ಒಳ್ಳೆಯ ಗುಣಾಂಶಗಳು ಇದ್ದಾವೆ. ಇವುಗಳ ಎರಡು ಬಳಕೆಯನ್ನು ಜ್ಯೂಸ್ ಆಗಿರ್ಬೋದು ಅಥವಾ ಜಾಮ್ ಆಗಿರ್ಬೋದು ಅಥವಾ ಇನ್ನೊಂದರಲ್ಲಿ ಬಳಕೆ ಮಾಡೋದು ಬಹಳ ಸೂಕ್ತ. ಇಷ್ಟು ವಿಶೇಷತೆ ಮತ್ತು ಅದರ ಬೇಸಾಯ ಮತ್ತು ಅದಕ್ಕೆ ಬರ್ತಕ್ಕಂತಹ ರೋಗ ರುಜಿನಗಳು ಇದಾವೆ. ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಯಾವುದೇ ಸಂದರ್ಭದಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಗೋಣಿಕೊಪ್ಪ ಅಥವಾ ಕೇಂದ್ರೀಯ ತೋಟಗಾರಿಕಾ ಪ್ರಯೋಗ ಕೇಂದ್ರ ಚಟ್ಟಳ್ಳಿ ಅಥವಾ ಹತ್ತಿರ ಇರತಕ್ಕಂತಹ ತೋಟಗಾರಿಕಾ ಇಲಾಖೆಯನ್ನ ನಮ್ಮ ರೈತ ಬಾಂಧವರು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಪಡ್ಕೊಂಡು ಈ ಬೆಳೆಯನ್ನ ಪ್ರೋತ್ಸಾಹ ಮಾಡಬೇಕಾಗಿ ಕೇಳಿಕೊಳ್ತೇನೆ. ಶ್ರೋತೃಗಳೇ, ಇದುವರೆಗೆ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಪ್ಯಾಷನ್ ಫ್ರೂಟ್ನ ವಿಶೇಷತೆ, ಬೇಸಾಯ ಮತ್ತು ರೋಗ ರುಜಿನಗಳ ಬಗ್ಗೆ ಮಾಹಿತಿಗಳನ್ನು ನೀಡಿದವರು ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಭಾಗದ ವಿಷಯ ತಜ್ಞರಾಗಿರುವ ಡಾ ಬಿ ಪ್ರಭಾಕರ್. ಸಂಪರ್ಕ ಮಾಡಲು ಕೃಷಿ ವಿಜ್ಞಾನ ಕೇಂದ್ರದ ಸಂಖ್ಯೆ 0827-24-274-274. ಡಾ ಬಿ ಪ್ರಭಾಕರ್ ಅವರ ಸಂಖ್ಯೆ 7259-24-02-93. ಸಂಖ್ಯೆ ಮತ್ತೊಮ್ಮೆ 7259-24-02-93. ನಿರ್ವಹಣೆ ವಿಜಯ್ ಅಂಗಡಿ. ಕೇಳುವರೆ, ಈಗ ಕೃಷಿ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ರಚನೆ ವಿಜಯ ಅಂಗಡಿ, ಹಾಡಿದ್ದಾರೆ ಕಡ್ಲೇರ ತುಳಸಿ ಮೋಹನ್ ಮತ್ತು ಚಂದ್ರಕಲಾ. ಗೋವಿನ ಸಗಣಿ ಮಣ್ಣಿಗೆ ಸಗುಣಿ, ಜೀವಿ ಪ್ರಚೋದಿನಿ ಆರೋಗ್ಯದಾತಿನಿ. ಗೋವಿನ ಸಗಣಿ ಮಣ್ಣಿಗೆ ಸಗುಣಿ, ಜೀವಿ ಪ್ರಚೋದಿನಿ ಆರೋಗ್ಯದಾತಿನಿ. ಆ ಹಸುವಿನ ಸಗಣಿ ಮಣ್ಣಿಗೆ ಸಗುಣಿ, ದೇವಿ ಪ್ರಚೋದಿನಿ ಆರೋಗ್ಯದಾತಿನಿ. ಕೇಳುಗರೆ, ನಾಳೆ ಮಧ್ಯಾಹ್ನ 2:30 ಬೆಂಗಳೂರು ಕೇಂದ್ರದಿಂದ ಮೈಸೂರು ದಸರಾ ಜಂಬೂ ಸವಾರಿಯ ನೇರ ವೀಕ್ಷಕ ವಿವರಣೆ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಗಲಿದೆ. ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ಶೀಟ್ಸ್, ಟವಲ್, ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಪೂತಾಸ್ ಅಂಡ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ.

ಕೇಳುಗರೆ, ಈ ರಾತ್ರಿ 7:50 ಅರೆಭಾಷೆ ಐಸಿರಿ ಕಾರ್ಯಕ್ರಮದಲ್ಲಿ ಕತೆಗಾರ್ತಿ ಕಟ್ರತನ ಲಲಿತಾ ಅಯ್ಯಣ್ಣ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. ನಾಳೆ ಮಧ್ಯಾಹ್ನ 12:30 ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಮಿದುಳು ಜ್ವರ ಜಾಗೃತಿ ದಿನದ ಸಂದರ್ಭದಲ್ಲಿ ನರರೋಗ ತಜ್ಞ ಡಾಕ್ಟರ್ ಪಿಆರ್ ರವಿಕುಮಾರ್ ಅವರೊಂದಿಗೆ ಸಂದರ್ಶನ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಭಾರತ್ ಎಲೆಕ್ಟ್ರಾನಿಕ್ಸ್. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಮೆಗಾ ಆಫರ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಎಸಿ, ಗೀಜರ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಬ್ರಾಂಡೆಡ್ ಐಟಮ್ಸ್, ಲೋಯೆಸ್ಟ್ ಪ್ರೈಸ್, ಅಟ್ರಾಕ್ಟಿವ್ ಎಕ್ಸ್ಚೇಂಜ್ ಆಫರ್, ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಸುದ್ದಿ ಸಮಾಚಾರ ಓದಿಯಂಡುಳ್ಳ ಬಟ್ಟಿರ ಪುಷ್ಪ ರಾಜಪ್ಪ. ಮಡಿಕೇರಿ ನಗರ ದಸರಾ ಸಮಿತಿ ಪಿಂಜ ದಸರಾ ಬಹುಭಾಷಾ ಕವಿಗೋಷ್ಠಿ ಇಂದು ನಡೆದತ್ತು. ಕಾರ್ಯಕ್ರಮ ಉದ್ಘಾಟನೆ ಮಾಡಿದ ತಕ್ಕ ಪರಂದ ಗಣ್ಯಂಗ ಮನ್ಸರ ಭಾವನೆನ ಪದ ಅಳ್ತು ರೂಪತ್ತುಕೊಂಡು ಬಪ್ಪದಲ್ಲತೆ ಅಪ್ಪವಂಗ ಮಕ್ಕಳಲ್ಲಿಪ್ಪ ಪ್ರತಿಭೆಗೆ ಪುರುಡು ಕೊಡ್ತಿತ್ತು. ಓದುವ ಅಭ್ಯಾಸ ಬೊಳತಿಯೊನಿಕೆ ಆಂಡೊಂದು ಕೆಮಿತಕ್ಕ ಪರಂದತ್ತು. ದಸರಾ ವಿಶೇಷ ಆಯುಧ ಪೂಜೆ ಇಂದು ಜಿಲ್ಲೆರ ಬೊರೆ ಬೊರೆ ಭಾಗತ್ತು ನಡೆದತ್ತು. ಕಾಲ ಹಿಡಿ ಬಳಸುವ ಎಲ್ಲಾ ತರತರ ವಸ್ತು ವಾಹನಕ್ಕೆ ಸಾರ್ವಜನಿಕಂಗ ಭಕ್ತಿ ಕೊತ್ತನಿಗೆ ಪೂಜೆ ಪುರಸ್ಕಾರ ಮಾಡಿನ ವರದಿಯಾಯಿತು. ಜಿಲ್ಲಾಧಿಕಾರಿ ಗ್ರಾಮ ವಾಸ್ತವ್ಯ ಜಿಲ್ಲಾಧಿಕಾರಿ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮ ಇದೇ ತಿಂಗ 15 ಸೋಮರ್ಪೇಟೆ ತಾಲೂಕರ ಕೊತ್ತನಳ್ಳಿಲು ನಡಪ. ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಜರಿಪ್ಪ ಈ ಕಾರ್ಯಕ್ರಮದ. ಸಾರ್ವಜನಿಕಂಗ ಬೋರೆ ಬೋರೆ ಇಲಾಖೆಗೆ ಸಂಬಂಧಪಟ್ಟ ತೊಂದರೆ ತಾಪತ್ರರ ಅರ್ಜಿನ ಇದೇ ತಿಂಗ 10 ಒಳಲು ನಾಡ ಕಚೇರಿ ಇಲ್ಲ ತಾಲೂಕು ಕಚೇರಿಗೆ ಒಪ್ಪುಚಿಡೋನಿಕೆ ಕಂದಾಯ ಇಲಾಖೆಯ ಅಧಿಕಾರಿಯ ಅರಿಚಿಟ್ಟಿತು. ಕೇಳಿಪಟ್ಟ ಮಡಿಕೇರಿ ದಸರತ್ರ ಕೇಂದ್ರ ಬಿಂದು ದಶಮಂಟಪ ಶೋಭಾಯಾತ್ರೆಯ ತೀರ್ಪುಗಾರಿಕೆನ ಪೊಲಂಜತಿ 4 ಒಳಲು ತೂಕೊಂಡು ದಸರಾ ದಶಮಂಟಪ ಸಮಿತಿ ಅಧ್ಯಕ್ಷ ಸುದ್ದಿಗೋಷ್ಠಿಲು ಅಣ್ಣಿತು. ಕಾಲೋದಿ ತಡ ಆಯ್ತು ಬಪ್ಪ ತೀರ್ಪು ಪಿಂಜ ಇನಾಮ್ ಕೊಡಪ ವಿಷಯದ ನಡಪ ಅಸಮಾಧಾನ. ಪ್ರತಿ ಮಂಟಪ ಏದ ಜಾಗತ್ತು ಎಚ್ಚನರಕ್ಕೆ ತಯಾರಾಯಿತಿರೊಂಡು ಅನ್ನುವ ಮಾಹಿತಿನೂ ಅವು ಕೊಡ್ತಿತ್ತು. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಪರಿಶಿಷ್ಟ ವರ್ಗತ್ರ ಕಲ್ಯಾಣ ಇಲಾಖೆರ ಕೂಡುಕೂಟತ್ತು ಇದೇ ತಿಂಗಳ 9 ಪೊಲಾಕ 10 ಮಡಿಕೇರಿರ ಕಾವೇರಿ ಕಲಾಕ್ಷೇತ್ರದ ಮಹರ್ಷಿ ವಾಲ್ಮೀಕಿ ಪುಟ್ಟನ ನಮ್ಮೆ ನಡಪ. ಶಾಸಕ ಎಂಪಿ ಅಪ್ಪಚ್ಚು ರಂಜನ್ ಅಂಡ ಕೊರವರಿಕೆಲ ನಡಪ ಈ ಕಾರ್ಯಕ್ರಮತ್ನ ಉಸ್ತುವಾರಿ ಮಂತ್ರಿ ಉದ್ಘಾಟನೆ ಮಾಡುವ. ಜಿಲ್ಲಾರ ಜನಪ್ರತಿನಿಧಿಯ ಜಿಲ್ಲಾಡಳಿತದ ಅಧಿಕಾರಿಯ ಹಾಜರಿಪ್ಪ. ಆಯುಧ ಪೂಜೆ ಪಿಂಜ ದಸರಾ ನಮ್ಮೆರ ಹಿನ್ನೆಲೆಯಲ್ಲಿ ಕಾನೂನು ಸುವ್ಯವಸ್ಥೆನ ಕಾತವನ್ನಿಟ್ಟಲು ಮಡಿಕೇರಿ ನಗರ ಹದ್ದು ಸುತ್ತಮುತ್ತ 10 ಗೋಣಿಕೊಪ್ಪ ಪೊನ್ನಂಪೇಟೆ ಠಾಣಾ ಹದ್ರ 10 ವ್ಯಾಪ್ತಿಯಲ್ಲಿ ಇದೇ ಅಂಜಾಂಗ್ ನಾಳೆ 14:05 ಆರಂಗ್ ಪೊಲಕ 10 ತನೇ ಕಳ್ಳಂಗಡಿ ಬಾರ್ ರೆಸ್ಟೋರೆಂಟ್ ಕ್ಲಬ್ ಕಳ್ಳು ಮಾರೋನ ನಿಷೇಧ ಮಾಡಿತ್ತು ಜಿಲ್ಲಾಧಿಕಾರಿ ಆದೇಶ ಮಾಡಿತ್ತು. ಮಂಗಳೂರು ವಿಶ್ವವಿದ್ಯಾಲಯತ್ರ ಅಧೀನತ್ ಬಪ್ಪ ಚಿಕ್ಕಅಳುವಾರ ಹತ್ರ ಜ್ಞಾನ ಕಾವೇರಿ ಸ್ನಾತಕೋತ್ತರ ಕೇಂದ್ರ ಹತ್ರ ಪುದಿಯ ಪ್ರಭಾರ ನಿರ್ದೇಶಕಗಳಾಯಿತು. ಜೀವರಸಾಯನ ವಿಭಾಗತ್ರ ಮುಖ್ಯಸ್ಥ ಡಾ ಕೆಕೆ ಧರ್ಮಪ್ಪ ನೇಮಕ ಆಯಿತು. ಮಡಿಕೇರಿ ಇಸಿಎಚ್ಎಸ್ ಪಾಲಿಕ್ಲಿನಿಕ್ ದಸರಾ ಹಿನ್ನೆಲೆಯಲ್ಲಿ ನಾಳೆ ಮುಚ್ಚಿತಿಪ್ಪ. ಅನ್ನನೆ ಇದೇ 10:15 ವೈದ್ಯ ಸೇವೆ ಕುಟ್ಟುಲೆ. ರೆಫರಲ್ ಅವಶ್ಯಕತೆ ಉಳ್ಳವು ವಿರಾಜಪೇಟೆ ಪಾಲಿಕ್ಲಿನಿಕ್ ಅಡತೋಲೊಂದು ಸಂಸ್ಥೆರ ಪ್ರಕಟಣೆ ಅರಿಚಿಟ್ಟಿತು. ಕೇಂದ್ರ ಸರ್ಕಾರತ್ರ ಮಹತ್ವಾಕಾಂಕ್ಷಿ ಯೋಜನೆಯಾನ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ವಿಭಾಗದ ಕೊಡಗು ಜಿಲ್ಲಾ ಪಂಚಾಯತ್ಗೆ ರಾಷ್ಟಮಟ್ಟದ ಪ್ರಶಸ್ತಿ ಬಂತು. ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಉಳ್ಳ 3,484 ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಚಾಕ್ರಿಗೆ ಆನ್ಲೈನ್ ಅರ್ಜಿ ಹಾಕಿತು. ಅರ್ಜಿ ಒಪ್ಪಚಿಡೋಕೆ ಇದೇ 31 ಆಖಿರಿ ನಾಳೆ. ದಂಡಾರ್ಥಿರುವ ದಂಡ 23 ಸಾಲರ ಸೆಪ್ಟೆಂಬರ್ ಆಖಿರಿ ಆನನಿಕೆ 20 ಅಂಶತ್ರ ಕಾರ್ಯಕ್ರಮವು ಕೂಡನಿಕೆ. ಜಿಲ್ಲಾ ಮಟ್ಟತ್ರ ತ್ರೈಮಾಸಿಕ ಸಭೆ ಇದೇ ತಿಂಗ 10 ಪೊಲಕ 11 ಉಸ್ತುವಾರಿ ಮಂತ್ರಿ ಬಿಸಿ ನಾಗೇಶ್ ಹೆಂಡ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಪಂಚಾಯತ್ ಸಭಾಬಾಡಿಲ್ ನಡಪಂದು ಜಿಲ್ಲಾ ಪಂಚಾಯತ್ ಸಿಇಒ ಬನ್ವರ್ ಸಿಂಗ್ ಮೀನಾ ಅರ್ಚಿಟಿತು. ದಂಡಾರ್ಹತ ಇರುವ ದಂಡನೆ ಸಾಲ್ರ ಪದವೀಧರ ಪ್ರಾಥಮಿಕ ಉಪಾಧ್ರೇಡ ನೇಮಕಾತಿರ ತಾತ್ಕಾಲಿಕ ಪರಿಶೀಲನಾ ಪಟ್ಟಿಲುಳ್ಳ ಅಭ್ಯರ್ಥಿಯಡ ಮೂಲ ದಾಖಲಾತಿ ಪರಿಶೀಲನೆ ಮಡಿಕೇರಿರ ಶಾಲಾ ಶಿಕ್ಷಣ ಪಿಂಜ ಸಾಕ್ಷರತಾ ಇಲಾಖೆರ ಉಪನಿರ್ದೇಶಕಂಗಡ ಕಚೇರಿಲಿ ಇದೇ ತಿಂಗ ಆರ್ ಲಿಂಚಿ ನಡಪ ಪಟ್ಟಿಲುಳ್ಳ ನೇರ ನಾಳಂಕೆ ಪೊಲೆ ಹಾಜರಾಪನಿಗೆ ಕಚೇರಿರ ಪ್ರಕಟಣೆ ಅರಿಚಿಟೀತು. ಪೊಲಾಕ ಪತ್ತರೆ ಲಿಂಜ ಓರ್ ಗಂಟೆ ದಂಡ ಗಂಟೆ ಇಂಜ ಒಯ್ಪತ್ತು ನಾಲ್ಕರೆ ಗಂಟೆಗೆ ತಾನೆ ದಾಖಲಾತಿ ಪರಿಶೀಲನೆ ನಡಪ. ಕರ್ನಾಟಕ ಕೊಡವ ಸಾಹಿತ್ಯ